ಕಿಸರಮಣೆಯಲ್ಲಿ ಕೇಳೋಣ ಸಂಗ್ಯಾ ಬಾಳ್ಯ ಡಪ್ಪಿನಾಟ. ಇದನ್ನು ಪ್ರಸ್ತುತಪಡಿಸಲಾದರೆ ಕುಂದತುಳಿ ಗ್ರಾಮದ ಮಾರುತಿ ಕೇದ್ರಿ ಹಾಗೂ ತಂಡದವರಿಂದ. ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ವೇಣ ಧ್ಯಾನ ಮಾಡುವೆನ ಇರಲಂತ ಕರುಣ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಕರೆ ಕಣ್ಣಿನ ತೆಂಗಿನಕಾಯಿ ಗೊನೆ ಮೊರದ ಬಾಳೆಕಾಯಿ, ಕರೆ ಕಣ್ಣಿನ ತೆಂಗಿನಕಾಯಿ ಗೊನೆ ಮೊರದ ಬಾಳೆಕಾಯಿ, ನಿಂತೇರಿ ತಮ್ಗೌಡ್ರ ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ 4-5 ದಿವಸ ಆಯ್ತು, ಆತನ ಭೇಟಿ ನನಗಿಲ್ಲ, ಎನ್ನ ಭೇಟಿ ಆತನಿಗಿಲ್ಲ, ಇಲ್ಲಿ ಯಾರಾದ್ರೆ ನೋಡಿದ್ರೆ ಹೇಳ್ಬೇಕಾಯ್ತು ನೋಡ್ರಿ, ಓಹೋ ದೇವ ಇಲ್ಲಿ ಯಾರು ನೋಡಿದಂತೆ ಕಾಣುವುದಿಲ್ಲ, ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರೆ ಆಯ್ತು. ನನ್ನ ಗೆಳೆಯ ಸಂಘನ ಹೋಗಿ ಇವತ್ತಿಗೆ 4-5 ದಿವಸ ಹೊತ್ತಾಯ್ತು, ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ, ಇಲ್ಲಿ ಯಾರು ಸ್ವಲ್ಪ ನೋಡ್ರಿ ಹೇಳಬೇಕಾಯ್ತು ನೋಡು, ಓಹೋ ದೇವ ಇಲ್ಲಾರು ನೋಡಿದಂತೆ ಕಾಣುವುದಿಲ್ಲ, ನಾಗಡೆ ಓಣಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗಬೇಕು. ಅಣ್ಣಾರಾಮೇರಾಮ್ ಏನೋ ಮೈತ್ರಿ ಬಾಣ, ನನ್ನ ಗೆಳೆತನ ಬಂದ ನಿನಗೇನು ಬೇಸರ ಆತ ಏನಪ್ಪ? ಏನೋ ಮೈತ್ರಿ ಸಂಗಣ್ಣ, ನಿಮಗೆ ಹೇಳ್ತಾನ ನಮಗೇನು ಬೇಸರ ಆಗಿಲ್ಲ, ನಮ್ಗೆ ಹೇಳ್ತಾನೆ ಬಂದ ನಿಮ್ಗೆ ಬೇಸರ ಆತಾನ್ರಿ? ಏನೋ ಮೈತ್ರಿ ಬಾಣ, ನಿನ್ ಗೆಳೆತನ ಬಂದ ಬೇಸರ ಆಗಿಲ್ಲ, ಮತ್ತಾದ್ರೂ ಹೇಳ್ತಾನೆ ಕೇಳು. ಇಂದಿಗೆ ಭೇಟಾಗಿ ಅಥೋ ಎಂಟ ದಿನ ದಸರಾ ದವೋ ಜಾಲೆ ಏನೋ ಮೈತ್ರಿ ಬಾಣ, ನಿನ್ನ ಮುಖವು ಇಷ್ಟೊಂದು ಮಾಡ್ಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಏನೋ ಮೈತ್ರಿ ಬಾಳಣ್ಣ, ನಿನ್ನ ಮೈ ಮೇಲೆ ನಡುವಿ ಇಷ್ಟೊಂದು ಹರಿಬೇಕಾದ್ರೆ ಏನ್ ಕಾರಣದಿಂದ ಹರಿದಿರಬಹುದು? ಏನೋ ಮೈತ್ರಿ ಸಂಗಣ್ಣ, ನಾವು 4 ಮಂದಿ ಗೆಳೆ ಮಾತ್ರ ಕೊಡ್ಕೊಂಡ ಒಂದ್ 10 ವಲ ಗುತ್ತಿಗೆ ಹಿಡಿದಿದ್ದು, ಆ 10 ಕಡೆ ಕೇಳುವತ್ನಾಗ ನಮ್ ಮುಂದ ನಿಮ್ ಮುಂದ ಅವನ ವಾಯ್ತನಾಗ ಹರದ್ರೆ ಹರದ್ರಬೇಕು ನೋಡ್ರಿ. ಏನೋ ಮೈತ್ರಿ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗೋಣ ನಡೆವಂತನಾಗು. ಹಂಗಾರ ಒಳಗೆ ಹೋಗೋ ನೋಡಿಲ್ಲ. ಏನೋ ಮೈತ್ರಿ ಬಾಣ, ಪ್ಯಾಟ್ಯಾಗಂತೂ ಬಂದಂಗ ಆತು, ಅಂಗಡಿಯಲ್ಲಿ ಸೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ. ನಾವು ಮಾರ್ವಾಡೆರೋ, ನಾವು ಮಾರ್ವಾಡೆರೋ, ಮೋತ ಮನೆ ಕವ್ಯಾಪಾರ ಮಾರವರೋ. ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾವ್ ಕೊಡ್ತಾವ್ ವಾಪಸ್ ಬಿಡ್ತಿದ. ಏನ್ರಿ ಸರ್ಜೆ, ಅಂಗಡಿಯಲ್ಲಿ ಅವ್ರು ಇರ್ತಾರೇನ್ರಿ? ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್. ಹಂಗಾದ್ರ ನಮಗೊಂದು ಕರವತ್ ಕಡೆ ದೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ. ಅರೇ ಸಿಗಪ್ಪನ ಅವನ್ನ ತಗೋತಿದ. ಹಂಗಾದ್ರೆ ಕೊಡುವಂತ್ರಾಗ್ರಿ. ಏನ್ರಿ ಸರ್ಜಿ, ಇದ್ರ ಕಿಮ್ಮತ್ ಬಂದ ಎಷ್ಟಾಗ್ತೈತಿ? ಅರೇ ಸಿಂಗಪ್ಪನ 1000 ರೂಪಾಯಿ ಅದ. ಹಂಗಾದ್ರೆ ತಗೊಂಡು ಹೋಗುವಂತ್ರಾಗ್ರಿ. ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ, ಇದ ಹೊಂಗಲ ಪೇಟೆ ಹಾದುಂಟಂಗಾದ್ರ ಸಂಜೆ ಯಾರ ಬಾಳ ಯಾರ ಗುರುತತ್ ಬರ್ದಂಗ ಹೊತ್ತು ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆಯುವಂತ್ರಾಗ್ರಿ. ಏನೋ ಮೈತ್ರಿ ಸಂಗಣ್ಣ, ನನ್ನ ಅಂತ ಬಿಡುವಳೇನ ಆಟ ಆಟದ ಮುಚ್ಚಿಕೊಡ್ತಾರೆ ನೀವಂತ ತಗಂತಾರ್ರಿ. ಏನೋ ಮೈತ್ರಿ ಬಾಣ, ಒಂದು ಆಡೋದಾದ್ರೂ ಒಂದು ಪಗಡಿ ಆಟ ಆಡೋಣ ಅಂತ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ 12 ವರ್ಷ ಸೋಸದಾರ, ಇದು ಅರ್ಧ 1 ವರ್ಷ ಇದ್ದಾರೆ ಸೋಸದಾರ, ಈ ಆಟ ಬ್ಯಾಡತ ನೋಡ್ರಿ. ಏನೋ ಮೈತ್ರಿ ಬಾಣ, ಅವ್ರ ಒಂದು ವಾದವಾದಿಲ್ಲ ಆಡಿರ್ಬೇಕು, ಇಲ್ಲ ಒಂದು ಜಿದ್ದ ಜಿದ್ದಿಲ್ಲ ಆಡಿರ್ಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದು ಆಟ ಆಡುದಂತೆ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ತಿನಾಗ ನಮಗ್ ನಿಮ್ಗೆ ನ್ಯಾಯ ಅದನ್ನೆಲ್ಲಿ ಬಿಡ್ತೇವೆ ಅನ್ನೋಂಗ ವಚನ ಕೊಟ್ಟರೆ ಆಡೋಣ ನೋಡ್ರಿ. ಹಂಗಾದ್ರೆ ತೆಗೆದುಕೊಂತಾರ್ರಿ. ಆಡೋಣ ದಶಾಪಾಶ ಹೊರತು ಬಂದ ನಂದಾತ್ ನೋಡು. ಏನ್ ಮೈತ್ರಿ ಸಂಗಣ್ಣ, ಚಕ್ಕ ತಿನಿ ಹೊರತು ಬಂದ ನಂದಾತ್ ನೋಡ್ರಿ. ದಶಾಪಾಶ ಹೊರತು ಬಂದ ನಂದಾತ್ ನೋಡ್ರಿ, ಚಕ್ಕ ತಿನಿ ಹೊರತು ಬಂದ ನಂದಾತ್ ನೋಡ್ರಿ. ಏನ್ರಿ ಪರಪ್ಪಣ್ಣ, ದಶಾಪಾಶ ಹೊರತು ಬಂದ ನಂದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡು. ನಿಂದೇನಪ್ಪ? ಏನೋ ಪರಪ್ಪಣ್ಣ, ಚಕ್ಕ ತಿನಿ ಹೊರತು ಬಂದ ನಂದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡ್ರಿ. ಏನ್ ಹುಡುಗರ, ಈ ಆಡ್ರ ಮಚ್ಕೂಡ್ ತಿಳ್ದಂಗತ್ತು, ಹೊರಗೆ ಹುಡುಗರ್ಕಂತೀರಿ, ಕೈ ಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ಅಣ್ಣಪ್ಪ. ಏನೋ ಮೈತ್ರಿ ಬಾಣ, ಆಟ ನಂದರೆ ಆಗ್ಲಿ ಬೇಡ ನಿಂದರೆ ಆಗ್ಲಿ, ಪರಪ್ಪಣ್ಣ ಹೇಳಿದಾಗ ನಾವ್ ಆದ್ರೆ ಕೈ ಕೈ ಹಾಕೊಂಡು ಹೋಗಿ ನಡೆಯುವಂತ. ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲ್ದಲ್ಲಿರುವಂತ ಲಗಳೀರ ನನಗೆ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲೆ ಮುಚ್ಚಿನ ವ್ಯಾಪಾರ ಬಹಳ ಜೋರು ಐತಿ, ಈಗ ಬಂದ್ರೆ ಲಾಭ ಆಗ್ತೈತಿ ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳ ಕೈ ಕಳಿಸಿ ನಾದ್ರ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನೋ ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತ. ನಮ್ಮನ್ನ ಕರೆಸಿದ ಕಾರಣ ಚಂದ್ವಾಗಿ ಹೇಳುವಂತನಪ್ಪ. ಏನೋ ತಮ್ಮಗಳ ನಾದ್ರ ವ್ಯಾಪಾರಕ್ಕೆ ಹೋಗವ್ ನಾನು, ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲ ಹೇಳಿದ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದ ಕಡಿಮೆ ಇಲ್ಲ, ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನೋ ತಮ್ಮಗಳ ನಾವು 3 ಮಂದಿ ಕೂತ್ ಊಟ ಮಾಡ್ಬೇಕಾದ್ರೆ ಹಿರಿ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳಿ ಮನುಷ್ಯ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನು ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗ ಅವನು, ಬೇಗನೆ ಅಪ್ಪನೇ ಕೊಡ್ಬೇಕಾಯ್ತೈತಿ ನೋಡು. ಏನ್ರಿ ಇರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವಕನ ಒಂದ ಕರಿ ಕಳಿಸಿ ಆಕೆಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಳಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಗಂಟು ಕೊಂಡಿದ ನಾನು, ಬೇಗನೆ ಬುತ್ತಿ ಗಂಟ ಕೊಡ ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರಲ್ಲೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರೆ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟ ಕೊಟ್ಟಿಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು, ಬೆಳ್ಳಿ ಬಂಗಾರ ಕುಡ್ಕೆ ಬಿದ್ರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬೇಡಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಬೇಕು. ಹೌದ್ರಿ, ಹೊಲ್ಮನಿ ಮಾಡೋರು ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಹೋಗ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತಳಾಗು. ಮೂರಂತ ಸಮಣಿ ಮಾಲ ನರನ ನರನ ¡Gracias! ಚಿಂತಾಮೂರ್ತಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತಾಗು. ಯಾಕೋ ನನ್ನ ಮಗನ ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ. ಏನೇ ಪ್ರಮ ನಾ ಅದ್ರ ಗಂಟ್ ಕ್ಯಾಪರ್ ಕೊಂಡಿದ್ಯಾನು, ನೀ ಬಂದ ಮನ್ಯಾಗ ಇರ್ಬೇಕಾಯ್ತು ನೋಡು. ಹೇಳ್ತೀನಿ ಕೇಳಪ್ಪ. ಹಾ ಹೇಳು. ಯಾಕ ನನ್ನ ಮಗನ ಮನೆಯಲ್ಲಿ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಯ್ತು ನೋಡು. ಸೋಪ್ತಿರ್ಬೇಕಪ್ಪ. ಇರ್ಬೇಕಂದ್ರೆ ಹೆಂಗಿರದಪ್ಪ. ಏನೇ ಪರಮ ನೀ ಏನ್ ಬೇಡ್ತಿ ಆದ್ರೆ ಕೊಡ್ತೇನು, ನೀ ಆದ್ರೆ ಬಂದ ನಮ್ಮಲ್ಲಿ ಇರ್ಬೇಕಾಯ್ತು ನೋಡು. ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತಿಲ್ಲಪ್ಪ. ಹಾಗಾದ್ರೆ ನೀ ವ್ಯಾಪಾರಕ್ಕೆ ಹೊಂಟೆಪ್ಪ. ನೀ ವ್ಯಾಪಾರಕ್ಕೆ ಹೋಗುದಾದ ಒಂದ್ರಾಗ ಎರಡ್ ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ಕೆ ಹೋಗ್ಬಾ. ಏನೇ ಪರಮ ಒಂದ್ರಾಗ ಎರಡ್ ಏನಂದ್ರೆ ನನ್ಗೆ ತಿಳಿಲ್ ನೋಡು. ತಿಳಿಲಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸ ಅಂತೆ ನನ್ ಮನಸ್ಸ ಅಂತೆ ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ. ಪರಮ ನಿನ್ ಮನಸ್ಸು ಸಂತೂ ಮಾಡ್ಕೋ, ನನ್ ಮನಸ್ಸು ಸಂತೂ ಮಾಡು. ಇದು ಅಲ್ಲದ ನಾಳೆ ಮಂಡಿ ಬಸವನ್ ದೇವ್ರ ಜಾತ್ರೆ ಐತಿ, ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಯ್ತು. ಗಂಡ ಪುತ್ರ ದಾರ್ಯಾಗ ಬಿದ್ದಿರ್ತಾವೇನಪ್ಪ. ಏನೇ ಪರಮ ಅಲ್ಲಿ ಬಸವನಿಗೆ ಬೇಡ್ಕೊಂಡ್ರ ಆಗ್ತೈತಿ ನೋಡು. ಆಗ್ಲಿಪ್ಪ ನಿನ್ ಹೇಳಿಕೆ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡಮ್ಮ ಪುತ್ರ ಬೇಡ್ಕೊಂಡ್ ಬರ್ತಾನೆ, ಸಂಸ್ಥೆ ಬಿಟ್ಟು ವ್ಯಾಪಾರಕ್ಕೆ ಹೋಗಪ್ಪನಿ. ಏನೋ ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ. ಈ ಬುತ್ ನಾವಾದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಯ್ತು ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾವಾದ್ರೆ ವ್ಯಾಪಾರಕ್ಕೆ ಹೇಳಿದ ನೋಡು. ಆಯ್ ಬಾರಮ ಬಾರ ಕರಾದರೆ ಬರೆ ಕರಾದರೆ ಬರೆ ಹೋಗುವಾಗ ನಮ್ಮ ಮಣಿಪುರ ಏನ್ ಹೇಳ್ತಾರೆ. ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳ್ತಾರೆ. ಯಾಕೆ ಗಂಗಾ ಕರಿತಿ ನನ್ನ, ಯಾಕೆ ಗಂಗಾ ಕರಿತಿ ನನ್ನ, ನನ್ನ ಕಡೆ ನಿನ್ನ ದಗದೆ ನಾ. ಏನಿ ಪ್ರಮ ಎಮ್ಮ ಕರ್ದ್ರ ಬರುವಲ್ಲಿ ಸರ್ಗಿ ಸರ್ ಧಾಳು ಬೀಳುತ್ತೀರಿ. ವ್ಯಾಪಾರಕ್ ಹೋಗುವಾಗ ಅಮ್ಮ ನಮ್ಮ ಮಣಿಪುರ್ಸಿ ಏನ್ ಹೇಳಿದಾರಿ? ಅಲ್ಲ ನನ್ ಮಗಳ ನಿನ್ ಗಂಡ ವ್ಯಾಪಾರಕ್ ಹೋಗು ಮುಂದೆ ನನಗೆ ಏನು ಹೇಳಿಲ್ ನೋಡೇವ. ಅಮ್ಮ ಆಗೆಲ್ಲ ಚೇಷ್ಟ ಮಾಡ್ತಕ್ಕಲ್ಲ ಅಮ್ಮ ಕರೆ ಹೇಳ್ತಾರಿ. ಅಯ್ಯ ನನ್ ಮಗಳ ಹೇಳ್ಯಾರ ನೋಡೇವ. ಅಮ್ಮ ಏನ್ ಹೇಳಿ? ನಾಳೆ ಮಾಡಿ ಬಸವನ ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕಾಯಿ ಒಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪೂತ್ರ ಬೇಡ್ಕೊಂಡ್ ಬಾ ಅಂತ ಹೇಳ್ಯಾರ. ಆಗ್ಲಿ ಅಮ್ಮ ನನಗಾದ್ರೂ ಉದ್ದ ಹೇಳಿದಾರು. ಹೌದೇವ ನಿಮಗಾದ್ರೂ ಉದ್ದ ಹೇಳ್ದಾರ? ಅದ್ನ ಹೇಳ್ಯಾರ. ಅಮ್ಮ ಸಂತೆ ಅಂತ ಮಾಡ್ಕೊಂಬಂದ್ರಿ? ಆಗ್ಲಿವ ಸಂತೆ ಆತ್ರಲ್ಲ ಬೀಸುದ ಆತ್ಲೇವ. ಅಮ್ಮ ಬಿಸಿಲು ಆಗ್ಲಿವ ಬಿಸಿಲು ಹೇಳಿ. ಹೇಳ ನೀನ ಹಾತವಲ್ಲದ ಕು ಹತ್ತಬಲದ ಕೂನ ಹಿಂದಿನವರಿಗೆ ಮಯ ಬಣ್ಣ ಥಿಯೇಟರ್ಗಿರ್ಲಿ ಬಣ್ಣ ನೋಡಿ ಮುಚ್ಚವನನ್ನ ಕಣ್ಣ. ಅಯ್ಯಪ್ಪ ನಿನ್ನ ಒಟ್ಟ ನಾವ್ ಯಾರನ್ನೋದು ಗುರ್ತ ಹತ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನು ಒಟ್ಟ ಗುರ್ತ ಹತ್ತಿಲ್ಲ. ಗುರ್ತಿಲ್ಲ ಆಗ್ಲಿ ಪ್ರಮ ಎಮ್ಮ ದೇವ್ರ ಸೇವಾ ಅಂತ ಮುಗಿತ್ರಿ. ಅಮ್ಮ ದೇವ್ರಿ ನಮಸ್ಕಾರ ಮಾಡಿ ಪ್ರಮ ಮಡಿಗೆ ಹೋಗುಣ್ರಿ. ಊರಾಗ ನಡೆದೈತಿ ಮರಡಿ ಬಸವನ ದೇವ್ರ ಜಾತ್ರಿ, ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಏನೋ ಮೈತ್ರಿ ಸಂಘಣ್ಣ. ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೆ ಪುಕ್ಷಟ ಹಂಗ ನೋಡ್ರಿ. ಏನೋ ಮೈತ್ರಿ ಬೇಡ, ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರಿ ಸಂಘಣ್ಣ, ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ವಿಶಾಕ್ಷ 500 ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಒಳಗ್ರೆ ಒಟ್ಟೆ ಹಾಕತ್ ನೋಡ್ರಿ. ಏನೋ ಮೈತ್ರಿ ಬೇಡ, ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನ. ನಾವಾದ್ರೆ ಪ್ಯಾಟಲ್ ಹೋಗಿ ಜಾತ್ರೆ ಹೋಗೋ ನೋಡಿ ಅಂತ ನಾವು. ಏನೋ ಮೈತ್ರಿ ಸಂಘಣ್ಣ, ಹಂಗಾರ ಹೋಗೋ ನೋಡ್ರಿಲ್ಲ. ಏನೋ ಮೈತ್ರಿ ಬೇಡ, ಜಾತ್ರೆಯಲ್ಲಿ ಅಂತೂ ಬಂದಂಗಾತು. ಹೌದಾದ ಈ 500 ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ ಬರ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಘಣ್ಣ, ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ. ಏನೋ ಮೈತ್ರಿ ಬೇಡ, ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇರಿದ್ರೆ ಕಾಯಿ ಒಡಿಸ್ಕೊಂಡು ಬರೋ ನಡೆಯುವ ಅಂತ ನಾವು. ಏನೋ ಮೈತ್ರಿ ಸಂಘಣ್ಣ, ನಾನು ಕಾಯಿ ಒಡಿಸ್ ಬರ್ತೇನೆ ನೋಡ್ರಿ. ಏನು ಬೇಡಪ್ಪ ನಿಮ್ ಕೈ ತಗೊಂಡ್ರಿ ಪೂಜಾರಿ, ನಮ್ ಕಪ್ರ ಹಚ್ಚಿ ಕಾಯಿ ಒಡ್ ಕೊಡು ಅಂತ. ಏನನ್ ಮಗಳ, ನಾನಾದ್ರೂ ಕಾಯ್ದು ಓಡಿಸ್ಕೊಂಡು ಬಂದಿನ ನೋಡೇವಾಡಿಸ್ಕೊಂಡು ಬಂದೆ. ದೇವ್ರ ನಮಸ್ಕಾರ ಮಾಡಿ ಪರಮ ಮಣಿಗೆ ನಮಸ್ಕಾರ ಮಾಡಿ ಹೋಗಿ ನೋಡು ಅಂತ ನಾವು. ಹೋಗ್ತಾತಲ್ರಿ ಆರುತಿ ಬೆಳಗುವೇನಾ ಜಯ ಜಯ, ಆರುತಿ ಬೆಳಗುವೇನಾ ಜಯ ಜಯ. ಆತ್ಮೀಕುಳುಕರೆ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಸಂಖ್ಯಾಬಾಳ್ಯ ಡಪ್ಪಿನಾಟ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ಕುಂದತೋಳಿ ಗ್ರಾಮದ ಮಾರುತಿ ಕೇದರಿ ಹಾಗೂ ತಂಡದವರು. ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಕಿಳುಗರೆ ಕೃಷ್ಣಮಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಬುರ್ರಾ ಕಥಾ. ಇದನ್ನ ಪ್ರಸ್ತುತಪಡಿಸಲಿದ್ದಾರೆ ಬಳ್ಳಾರಿಯ ಜಿಲ್ಲೆಯ ಹೀರೋದೋಜಿ ಗ್ರಾಮದ ಈರಮ್ಮ ಹಾಗೂ ತಂಡದವರು. ಆಗ ಪೂಜತಿ ಮಂಡಲಗಿರಮ್ಮ, ಮಂಡಲಗಿರಿ ಪಟ್ಟಣ ಬಯಕ ನವ ಗೋಜ ಗೌಡಾಗಿ ಬೈದನ ಕುಲದಲ್ಲೇನೆ ಛತ್ರಿ ವಂಶ ಮಂಡಲಗಿರಿ ಪಟ್ಟಣ ಆಳವರು ಯಾರು? ಆಗ ನವ ಗೋಜ ರಾಜ ಪೂಜೆ ಹೇಳ್ತಿ ಪೂಜೆ ತೊಟ್ಟಾಗ 7 ಮಂದಿಯನ್ನ ಮಕ್ಕಳು ಉತ್ತರ ಉತ್ತರನಾಗು ದಕ್ಷಿಣನಾಗು ಸೂರ್ಯನಾಗು ಚಂದ್ರನಾಗು ದೊಡ್ಡಾಗಿ ದೊಡ್ಡ ನಾಗಮ್ಮ ನಡುವಲಾಗಿ ನಡಿ ವೀರ ನಾಗಮ್ಮ 6 ಮಂದಿಗೆ ಸಿಂಗ ಬಾರಮ್ಮ ಶಿವ ಬಾಲ ನಾಗಮ್ಮ 6 ಮಂದಿ ಸಿಕ್ಕಾಕಿ ಬಾಲ ನಾಗಮ್ಮ 6 ಮಂದಿಗೆ ಏನಂತ ಇನ್ನೊಬ್ಬರ ಬಿಚ್ಚ ಬೀಳ್ತಾನ ಗಣ ಗಣ ಗಣ ಗಣ ಗಂಟ ಬಾಸಲಿ ಏನು ಕೇಳ್ತಾನಮ್ಮ ಮಾಯ ಜಂಗಮ್ಮ ಚಾವಲು ದೇರೆ ಪೈಸಾ ದೇರೆ ಅಂದ್ರೆ ಏನಂದಂಗ, ಆಗ ಪೈಸ ಅಂದ್ರೆ ಏನಂದಂಗ, ಇದ್ರಾವ್ ಅಂದ್ರೆ ಏನಂದಂಗ, ಅರೇ ಚಾವಲ್ ಅಂದ್ರೆ ಇನ್ನ ಜೋಳ, ಆರೆ ಕೊಂಗಲ್ ಅಂದ್ರೆ ನವ್ನಿ, ಅರೆ ಇದ್ರಾವ್ ಅಂದ್ರೆ ಇನ್ನ ಬಾಂದ ಮಾತ, ಅರೆ ಪೈಸ ಅಂದ್ರೆ ಇನ್ನ ಬರ ರೊಕ್ಕ ಕೂಡ ಅಂದ ಮಾತ, ಅರೆ ಬಾಲ ಜಂಗಮ್ಮ ನಾನು ಬಂದಿನಿ ನೀನೇ ಒಂದೇ ಆಗದಿಲ್ಲದೆ ಸಾಧನ ಕೊಡುತ್ತೇನ. ಸ್ವಾಮಿ ಏಳು ಮಂದಿ ಅಣ್ಣ ತಮ್ಮರು ದಂಡಿ ಕೊಡಕಾದ್ರೂ ಬಾದ್ರೆ ಗೆಳೆಯಾಕೆ ಇದ್ದಕ್ಕೆ ಹೋಗ್ಯಾರ, ಊರಾಗ ಒಬ್ಬರು ಗಂಡು ಮಕ್ಕಳಿಲ್ಲ, ಏಳು ಸಾವಿರ ಮಂದಿನ ಕರ್ಕೊಂಡು ಹೋಗ್ಯಾರ, ನಾವೇ ಹೆಣ್ಮಕ್ಕಳ ಇದ್ವಿ. ಸ್ವಾಮಿ ಆಡದು ಒಂಬತ್ತು ದಿನ, ನಮ್ಮ ಕುಲ ಸೂರ್ಯ ಕುಲ, ಆಗ ಒಂಬತ್ತು ದಿನದಾಗ ತೋಟ ಕಟ್ಟವರು, ಹದಿನೈದು ದಿನದಲ್ಲಿ ಗಂಗನ ಮಾಡವರು, ಆಗ ಒಂಬತ್ತು ದಿನದಲ್ಲಿ ದಾನ ಕೊಡೋರು, ದಾನ ಕೊಡುವಾಗ ನಮ್ಮ ಗಂಗಾನ ಮಕ್ಕಳು ಕೊಡೋ ಗಂಗ ಮನೆಯನ್ನು ಮಕ್ಕಳಿಲ್ಲದ ಮನೆಗೆ ಪಾದ ತೊಳೆದು ನಿನಿ ದಾನ ಕೊಡ್ತಾರಲ್ಲ. ಐದು ಪಾವಕ್ಕೆ ಐದಾಣಿ ಕಾಣಿಕೆ ಈ ಬಿತ್ತಿ ಊದನ ಕಡ್ಡಿಟ್ಟು ಆಗ ಮಗನ್ ಹೊಡ್ದ ಎಮ್ಮ ಮರ ಹಿಡ್ಕೊಂಡಿ ಅಕ್ಕಿ ಬ್ಯಾಳ ಹಾಕಿ ಯಾರಿಗೆ ನೀನೇ ದಾನ ಮಾಡ್ತೀಯ, ಯಾರಿಗೆ ನೀನು ಧರ್ಮ ಮಾಡ್ತೀಯ, ಅವನ ಎಲ್ಲಿ ಮಾಯ ಜಂಗ ಮೈದಾನಮ್ಮ ಮಾಡ್ಬೇಡ. ಯಾರು ಕೈ ಕೊಟ್ಟು ಓದಿಯಮ್ಮ ನಾನಮ್ಮ ನೀನು ಬಾಲ ಮಕ್ಕಳ ಭಾಷೆ ಯಾರಿಗೆ ಅರ್ಥ ಆಗದಿಲ್ಲ, ಕ್ಯಾ ಕ್ಯಾ ಬಂದ್ರೆ ಓಡಾಡ ಓಡಾಡಂದಂಗ ದುಃಖ ಮಾಡಿದ್ರೆ ಆ ತಾಯಿ ಏನಂತ ಮರ ಕೆಳಗಿಟ್ಟು ಮಗನ ನಿನಗೆ ಹೊಟ್ಟೆ ಕಣ್ಣಾಸರಾಗಿ ಕರ್ಕೊಂಡ್ ಬಂದು ನಿನ್ನ ಕರೆಯ ನಾಯನ ಮಾಡಲಿಕ್ಕೆ ಬಂದನ ಅಂತ ಅರ್ಥ ಆಗಬಲ್ದು, ಮಾತಾಡಕ ಬಾಯಿಲ್ಲ ಹೇಳಕ, ಒಂಬತ್ತು ದಿನ ಮಗ ನಾನು, ನಡೆಯಕ್ ಕಾಲಿದ್ರೆ ಅವನು ಸುಟ್ಟು ಮನೆ ಮುಂದೆ ಬೂದಿ ಮಾಡ್ತಿದ್ದೆ ಅಂದ್ರೆ ಅವನು ಕನ್ನಡಿಟ್ಟು ನೋಡ್ದ. ಇವನು ಒಂಬತ್ತು ದಿನ ಮಗ ಎಷ್ಟೊತ್ತಾಯ್ತು ನೋಡ್ದೆ, ಆ ತಾಯಿಗೆ ಎಷ್ಟು ಬುದ್ಧಿ ಹೇಳ್ತಾನ, ಪಾಮ ಮೇಲೆ ಬಿಸಿಲು ಬಿಡುತ್ತೆ ಕಳಗಕ್ಕ.